ശ്രീമാൻ വേങ്കടനാഥാര്യ കവിതാർക്കികകേസരി വേദാന്താചാര്യവര്യോ മേ സന്നിഹർത്താം സദാ ഹൃദി നിഗമാന്ത മഹാദേശ്വര ശ്രീമദ് ഗോപാല വിംശതി എന്ന സ്തോത്രദ അർത്ഥാനുസന്ധാനം മാതായിദ്ദീവി അതരല്ലി 11ನೇ ശ്ലോക അനുയായി മനോജ്ഞവംശനാളൈ അവതു സ്പർശിത വല്ലവീ വിമോഹൈ അനഘസ്മിതശീതളൈരസൌ മാം അനുകമ്പാസരിദംബുജൈരപാംഗൈ. അസൌ ഈ ശ്രീകൃഷ്ണനോ അനുയായി മനോജ്ഞവംശനാളൈ ഹിംബാലിസുവ ആനന്ദകരവാദ കൊളലിന നാദവുള്ള സ്പർശിത വല്ലവീ വിമോഹൈ സ്പർശിച്ച ഗോപിയരികെ മോഹവന്നുണ്ടുമാടുവ അനഘസ്മിത ശീതളൈ നിർദോഷവാദ മുകുൾനഗയിന്ദ തമ്പാകിരുവ അനുകമ്പാസരി ദമ്പുജൈ കരുണേംബ നദിഗെ കമലകളന്തിരുവ അപാംഗൈ കടകണ്ണിന നോട്ടകളിന്ദ മാം നന്നന്നു അവതു കാപാടലി. ഈ ശ്ലോകത്തിൽ ഭുവന സുന്ദരനായ ഗോപാലബാലനു കൊളലുന്നുതുത്താ ബീരുവ ശീതല കടാക്ഷകളെന്നു ആചാര്യരു അനുഭവിച്ചിട്ടുണ്ട്. മോഹകവാദ കൊളലു തന്ന നാദദ തരംഗകളിന്ദ ഗോപാലന അപാംഗങ്ങളെന്നു അനുസരിസുത്തതെ വല്ലവിയരന്തയേ. ഇവന അപാംഗവന്നു അനുസരിസുവുദരല്ലി ചേതനാചേതനകളെമ്പ ഭേദവേ ഇല്ലവന്തെ. ഗോപാലന വേണു വാദനദ മാധുര്യ നിരതിശയവാദുദു. വാദകന മനസ്സെന്നു വാദ്യവു തിളിതിരുവുദോ എന്നു മനോജ്ഞ എമ്പ ശബ്ദവു ಅದರ ಪ್ರಯೋಗದಿಂದ ನಮಗೆ ಸೂಚಿಸ್ತಾ ಇದ್ದಾರೆ ಆಚಾರ್ಯರು. ಈತನ ಮೋಹಕವಾದ ಕಟಾಕ್ಷಗಳನ್ನು ವಲ್ಲವೀ ಜನರನ್ನು ಮೋಹಗೊಳಿಸುವಂತೆ ಕಟಾಕ್ಷಗಳು ವಲ್ಲವೀ ಜನರನ್ನು ಮೋಹಗೊಳಿಸುವಂತೆ ನಮ್ಮ ಮನಸ್ಸನ್ನೂ ತನ್ನೆಡೆಗೆ ಸೆಳೆಯುವು. ವಿಮೋಹ ಎಂದು ಹೇಳಿದ ಕಾರಣ ಈ ಮೋಹ ಬಹಳ ಗಾಢವಾದುದು ಎಂದು ಧ್ವನಿಸುತ್ತದೆ. ಅಪಾಂಗ ವೀಕ್ಷಣವೇ ಮೋಹಗೊಳಿಸಲು ಸಾಕು. ಅದರಲ್ಲಿ ಅದನ್ನು ಗೀತೆಗಳು ಅನುಸರಿಸಿದರೆ ಹೇಳತಕ್ಕುದೇನು? ಇವನ ಸ್ಮಿತಗಳು ಭಾವಪೂರ್ಣವಾಗಿ ನಿರ್ದುಷ್ಟವಾದವು. ಅಪಾಂಗೈಹಿ ಎಂಬುದರಿಂದ ಆ ದಿವ್ಯ ಗೋಪನ ಕುಡಿ ನೋಟವೇ ನಮ್ಮ ಉದ್ಧಾರಕ್ಕೆ ಸಾಕೆಂಬುದು. ಅಪಾಂಗ ಭೂಯಾಂಸೋ ಯದುಪರಿ ಪರಂಬ್ರಹ್ಮ ತದಭೂತ ಎಂದು ಶ್ರೀ ಭಟ್ಟಪಾದರು ಹೇಳಿದಂತೆ ಅಂಥ ಕಟಾಕ್ಷಗಳು ಅಧಿಕವಾಗಿ ಬೀಳಲೆಂಬುದು ಸೂಚಿತವಾಗಿದೆ. ಶ್ರೀ ಗೋಪಾಲನ ಕಟಾಕ್ಷಗಳು ಆತನ ದಯೆ ಎಂಬ ನದಿಯ ತಾವರೆಗಳಂತೆ. ಇಂಥ ಬಾಲಗೋಪಾಲನು ತಮ್ಮೆದುರಿನಲ್ಲಿಯೇ ವೇಣುವಾದನ ಮಾಡುತ್ತಿರುವಂತೆ ಅನುಭವಿಸುತ್ತಿರುವುದನ್ನು ಅಸೌ ಎಂದು ಹೇಳಿದ್ದಾರೆ. ಇಂತಹ ಮನೋಹರ ರೂಪಿಯು ಅವನಲ್ಲಿ ಮೋಹಗೊಂಡ ತಮ್ಮನ್ನು ರಕ್ಷಿಸಲಿ ಎಂದು ಇಲ್ಲಿ ಆಚಾರ್ಯರು ಪ್ರಾರ್ಥಿಸಿದ್ದಾರೆ. ಅನುಯಾಯಿ ಮನೋಜ್ಞವಂಶನಾಳೈಹಿ ಅವತು ಸ್ಪರ್ಶಿತವಲ್ಲವೀ ವಿಮೋಹೈಹಿ ಅನಘಸ್ಮಿತ ಶೀತಳೈರ ಸೌ ಮಾಂ ಅನುಕಂಪ ಸರಿದಂಬುಜೈರಪಾಂಗೈ. ಮುಂದೆ ಶ್ಲೋಕ 12. ಅಧರಾಹಿತ ಚಾರುವಂಶನಾಲ ಮುಕುಟಾಲಂಬಿ ಮಯೂರ ಪಿಂಚಮಾಲ ಹರಿನೀಲ ಶಿಲಾ ವಿಭಂಗ ನೀಲ ಪ್ರತಿಭಾಸಂತು ಮಮಂತಿಮ ಪ್ರಯಾಣೇ. ಅಧರಾಹಿತ ಚಾರುವಂಶನಾಳ ಕೆಳದುಟಿಯ ಮೇಲಿಟ್ಟ ಮನೋಹರವಾದ ಬಿದಿರು ಕೊಳಲಿನಿಂದ ಕೂಡಿರುವು. ಮಕುಟಾಲಂಬಿ ಮಯೂರ ಪಿಂಚಮಾಲಾಹ ಮುಡಿಯಲ್ಲಿ ಜೋಲಾಡುವ ನವಿಲುಗರಿಗಳ ಮಾಲೆಗಳುಳ್ಳುವು. ಹರಿನೀಲಶಿಲಾ ವಿಭಂಗ ನೀಲಾಹ ಒಡೆದ ಇಂದ್ರನೀಲಮಣಿಯಂತೆ ನೀಲ ಕಾಂತಿಯುಳ್ಳವೂ ಆದ ಪ್ರತಿಭಾಹ ಶ್ರೀಕೃಷ್ಣ ವಿಷಯಕವಾದ ರೂಪಗಳು ಜ್ಞಾನ ಸಂತತಿಗಳು ಮಮ ನನ್ನ ಅಂತಿಮ ಪ್ರಯಾಣೆ ಅವಸಾನ ಕಾಲದಲ್ಲಿ ಸಂತೂ ಉಂಟಾಗಲಿ. ಈ ಶ್ಲೋಕದಲ್ಲಿ ಮುರಳೀಮೋಹನನು ನವಿಲುಗರಿಯ ಸಿಂಗಾರದಿಂದ ಚೆಲುವನು ನೀಲಮೇಘಶ್ಯಾಮನೂ ಆದ ಶ್ರೀಕೃಷ್ಣನ ದಿವ್ಯ ಮೂರ್ತಿಯು ಅಂತಿಮ ಸ್ಮೃತಿಗೆ ವಿಷಯವಾಗಬೇಕು ಎಂದು ಬೇಡಲಾಗಿದೆ. ಬ್ರಹ್ಮಸೂತ್ರದಲ್ಲಿ ಆ ಪ್ರಯಾಣಾತಿ ತತ್ರಾಪಿ ಹಿ ದೃಷ್ಟಂ ಎಂದು ಹೇಳಿದಂತೆ ಸ್ತೋತ್ರದಲ್ಲಿ ಮಾಡಲಾದ ಈ ಭಾವನೆ ಅಂತಿಮ ದಿವಸದವರೆಗೂ ಅನುವರ್ತಿಸುವುದು. ವಂಶೇನ ಶಂಖಪತಿನಾಚ ನಿಷೇವಿತಂತೆ ಬಿಂಬಾಧರಂ ಸ್ಪೃಶತಿ ರಾಘವತಿ ಮತಿರ್ಮೇ ಎಂಬಂತೆ ತೊಂಡೆಯ ಹಣ್ಣಿನಂತಿರುವ ಚೆಂದುಟಿಗಳಲ್ಲಿ ಕೊಳಲನ್ನಿಟ್ಟು ಬಾಧಿಸುವ ಗೋಪಾಲನ ಮೂರ್ತಿ ಲೋಕಮೋಹಕವಾದುದು. ಆ ದಿವ್ಯ ಮೂರ್ತಿಯನ್ನು ಸಂದರ್ಶನ ಮಾಡಿದಾಗ ನವಿಲುಗರಿಗಳ ಮಾಲೆಗಳಿಂದ ಅಲಂಕೃತವಾದ ಶಿರಸ್ಸು ನಮ್ಮ ಕಣ್ಮನಗಳನ್ನು ಸೆಳೆಯುವುದು. ಒಡೆದ ಇಂದ್ರನೀಲಮಣಿಯಂತೆ ನೀಲವಾದ ಕಾಂತಿಯಿಂದ ರಂಜಿಸುವ ಆತನ ದಿವ್ಯ ಮಂಗಳ ವಿಗ್ರಹವು ನಮ್ಮ ಮನಸ್ಸಿನಲ್ಲಿ ಸುಪ್ರತಿಷ್ಠಿತವಾಗಿದ್ದು ಅಂತಿಮ ಕಾಲದಲ್ಲಿ ಗೋಚರಿಸುವಂತಾಗಲಿ ಎಂದು ಸ್ತುತಿಸಿದ್ದಾರೆ. ಅಧರಾಹಿತ ಚಾರುವಂಶನಾಲಾಹ ಮಕುಟಾಲಂಬಿ ಮಯೂರ ಪಿಂಚಮಾಲಾಹ ಹರಿನೀಲ ಶಿಲಾ ವಿಭಂಗ ನೀಲಾಹ ಪ್ರತಿಭಾಸಂತು ಮಮಾಂತಿಮ ಪ್ರಯಾಣೇ ಎಂದು ಶ್ಲೋಕ 13. ಅಖಿಲಾನ್ ಅವಲೋಕಯಾಮಿ ಕಾಲಾನ್ ಮಹಿಳಾಧೀನ ಭುಜಾಂತರಸ್ಯ ಯೂನಃ ಅಭಿಲಾಷ ಪದಂ ವ್ರಜಾಂಗನಾನಾಂ ಅಭಿಲಾಪಕ್ರಮ ದುರಮಾಭಿರೂಪ್ಯಂ. ಮಹಿಳಾಧೀನ ಭುಜಾಂತರಸ್ಯ, ವಲ್ಲಭೆಯಾದ ರುಕ್ಮಿಣೀದೇವಿಯಿಂದ ಆಲಂಗಿಸಲ್ಪಟ್ಟ ವಕ್ಷಸ್ಥಳವುಳ್ಳ ಯಾ ಯೂನಃ ಆ ನಿತ್ಯ ಯುವಕನ ವ್ರಜಾಂಗನಾನಾಂ ಗೊಲ್ಲತಿಯರ ಅಭಿಲಾಷಪದಂ ಪ್ರೇಮಕ್ಕೆ ಆಸ್ಪದವಾದುದು ಅಭಿಲಾಪಕ್ರಮ ದೂರಂ ವರ್ಣಿಸಲಾಗದುದು ಆದ ಅಭಿರೂಪ್ಯಂ ಸೌಂದರ್ಯ ರಾಶಿಯನ್ನು ಅಖಿಲಾನ್ ಕಾಲಾನ್ ಎಲ್ಲ ಕಾಲಗಳಲ್ಲಿಯೂ ಅವಲೋಕಯಾಮಿ ನೋಡುತ್ತೇನೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೇ ಕಲೇವರಂ ತಂ ತಮೇ ವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ ಎಂದು ಶ್ರೀ ಗೋಪಾಲನೇ ತನ್ನ ಗೀತೆಯಲ್ಲಿ ಹಾಡಿದ್ದಾನೆ. ಅದರಿಂದ ಅಂತಿಮ ಪ್ರಯಾಣದಲ್ಲಿ ಗೋಪಾಲನ ಸ್ಮರಣೆಗಳನ್ನು ಹಿಂದಿನ ಶ್ಲೋಕದಲ್ಲಿ ಪ್ರಾರ್ಥಿಸಲಾಯಿತು. ಅಂಥ ಅಂತಿಮ ಸ್ಮೃತಿಗೆ ಅವನ ಅನವರತ ಭಾವನೆ ಅವಶ್ಯಕವಾದ ಕಾರಣ ಈ ಶ್ಲೋಕದಲ್ಲಿ ಅಖಿಲಾನ್ ಅವಲೋಕಯಾಮಿ ಕಾಲಾನ್ ಎಂದು ಹೇಳಿದೆ. ನಿತ್ಯ ಯುವಕನಾದ ದೇವದೇವನ ವಕ್ಷಸ್ಥಳ ಶ್ರೀದೇವಿಗೆ ಅಧೀನವೆಂದು ಹೇಳಿ ಆ ಪರಬ್ರಹ್ಮನು ಶ್ರೀಯಪತಿ ಎಂದು ವಿಧಿಸಿದೆ. ನಾರೀಣಾಂ ಉತ್ತಮಾವಧೂಹು ಎಂಬಂತೆ ನಾರಿಯರಲ್ಲಿ ಉತ್ತಮಳಾದ ಶ್ರೀದೇವಿಯೊಬ್ಬಳಿಗೇ ಅಧೀನವಾದ ಅವನ ವಕ್ಷಸ್ಥಳ ಆಭೀರ ಜನರಿಂದ ಅಭಿಲಕ್ಷಿತವೂ ಆಶ್ಲಿಷ್ಟವೂ ಆಗಿದೆ. ಗೋಪ್ಯ ಪ್ರಾಪ್ಯಾಚ್ಯುತಂ ಕಾಂತಂ ಶ್ರಿಯ ಏಕಾಂತವಲ್ಲಭಂ ಎಂದು ಶ್ರೀ ಶುಕರು ಹೇಳಿದ್ದಾರೆ. ಅವನಿಗೆ ಲಕ್ಷ್ಮಿಯೊಡನೆ ಹೇಗೋ ಹಾಗೆ ಗೋಪಿಯರೊಡನೆಯೂ ನಿತ್ಯಯೋಗವಿದೆ. ಅವನ ಸೌಂದರ್ಯ ರಾಶಿಯನ್ನು ಪೂರ್ಣವಾಗಿ ವರ್ಣಿಸಲು ಅಸದಳ. ಇಂಥ ದಿವ್ಯರೂಪಿಯ ಲಾವಣ್ಯೌಘವನ್ನು ಅನವರತವೂ ಭಾವನಾ ಪ್ರಕರ್ಷದಿಂದ ನೋಡುತ್ತಿದ್ದೇನೆಂಬುದೇ ಶ್ರೀಮದಾಚಾರ್ಯರ ಅನುಸಂಧಾನ. ಇಲ್ಲಿ ಅಖಿಲಾನವಲೋಕಯಾಮಿ ಕಾಲಾನ್ ಮಹಿಳಾಧೀನ ಭುಜಾಂತರಸ್ಯ ಯೂನಃ ಅಭಿಲಾಷಪದಂ ವ್ರಜಾಂಗನಾನಾಂ ಅಭಿಲಾಪಕ್ರಮ ದುರಮಾಭಿರೂಪ್ಯಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.